ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಭೀ ದಾರ ಸೂಜಿ ಏನು ಭೀ ಇತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಭೀ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಯುಗಾದಿಯ ಪ್ರಯುಕ್ತ ಪ್ರಸ್ತುತಪಡಿಸುತ್ತಿದೆ ಮಾರ್ಚ್ 15 ಅನ್ಬೀಟಬಲ್ ಡೈಮಂಡ್ ಆಫರ್. ಡೈಮಂಡ್ ನೆಕ್ಲೆಸ್ ಮತ್ತು ಬಳೆಗಳ ಮೇಲೆ 0% ಮೇಕಿಂಗ್ ಚಾರ್ಜಸ್. ಯುಗಾದಿಗೆ ಇಂದೇ ನಿಮ್ಮ ಫೇವರೇಟ್ ಜ್ಯುವೆಲ್ಲರಿ ಅನ್ನು ಬುಕ್ ಮಾಡಿ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್, ಅಥನಿ ಗೋಕಾಕ್, ಬೆಳಗಾವಿ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಪ್ರಗತಿಪರ ರೈತ ಕುರುಬಗಟ್ಟಿಯ ಮೈಲಾರ್ ಗುಡ್ಡಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. ಧಾರವಾಡ ಜಿಲ್ಲೆ ಕುರುಬಗಟ್ಟಿಯ ಪ್ರಗತಿಪರ ರೈತರಾದ ಮೈಲಾರ್ ಗುಡ್ಡಪ್ಪನವರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಕುರುಬಗಟ್ಟಿ ಗ್ರಾಮದ ಮೈಲಾರ್ ಗುಡ್ಡಪ್ಪನವರು, ಯುವ ಪ್ರಗತಿಪರ ರೈತರಾಗಿರ್ತಕ್ಕಂಥ ಇವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಇವರ ಜಮೀನಿನಲ್ಲಿ ಹಳದಿ ಕಲ್ಲಂಗಡಿಯನ್ನು ಬೆಳೀತಾ ಇದ್ದಾರೆ. ಇವರನ್ನ ಮಾತನಾಡಿಸ್ತಾ ಸಾಕಷ್ಟು ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣಂತ ಬನ್ರಿ. ಇವರನ್ನ ಮಾತಾಡಿಸಿ ಇವರಿಂದನೇ ನಾವು ವಿಷಯಗಳನ್ನು ತಿಳ್ಕೊಳ್ಳೋಣಂತ. ಕಾರ್ಯಕ್ರಮಕ್ಕೆ ಸ್ವಾಗತ ಮೈಲಾರ್ ಗುಡ್ಡಪ್ಪನವರೇ. ನಮಸ್ಕಾರ. ನಮಸ್ಕಾರ ಮೈಲಾರ್ ಗುಡ್ಡಪ್ಪನವರೇ, ಒಟ್ಟು ಎಷ್ಟು ಎಕರೆ ಜಮೀನು ಇದೆ ತಮಗೆ? ನಮ್ಮದೊಂದು ಕೃಷಿ ಮಾಡುವಂಥ ಜಮೀನು ಒಂದು 20 ಜಮೀನು ಅದರಿ. 20 ನೀರಾವರಿ ಏನಾದರೆ ಅಥವಾ ಒಣ? ಸುಮಾರು ಒಂದು 10 ನಾವು ನೀರಾವರಿ ಮಾಡ್ತೇವೆ, ಒಂದು 10 ಮಳೆ ಆಶ್ರಿತ ಒಣ ಬೇಸಾಯ ಮಾಡ್ತೇವೆ. ಒಣ ಬೇಸಾಯದಲ್ಲಿ ತಾವು ಏನೇನು ಮಾಡ್ತಾ ಇದ್ದೀರಿ? ಸಾಮಾನ್ಯ ನಾವು ಒಣ ಬೇಸಾಯದೊಳಗೆ ನಮ್ಮದು ಊರು ಕುರುಬಗಟ್ಟಿ ಗ್ರಾಮ ರೀ, ಧಾರವಾಡ ತಾಲೂಕಿನೊಳಗೆ ಕುರುಬಗಟ್ಟಿ ಗ್ರಾಮ. ನಮ್ಮ ಊರು ಏನು ಸುತ್ತಮುತ್ತ ಬರುವಂಥ ಒಂದಷ್ಟು ಗಡಿನಾಡು ಅಂತೇನು ಬರುತ್ತಲ್ಲ ರೀ, ಆ ಒಂದು 8 ನಮ್ಗೆ ಒಳ್ಳೆ ಭೂಮಿ ರೀ. ಅಂದ್ರೆ ಈ ಕಡೆನು ಮಲೆನಾಡು ಅಲ್ಲ, ಈ ಕಡೆ ಬೆಳವಲ್ಲೂ ಅಲ್ಲ ರೀ, ಒಂಥರ ಮಿಡಲ್ ರೀ. ನಾವು ಸೆಂಟರ್ ಪಾತ್ ಅಂದ್ರೆ ನಮಗೆ ಹೆಚ್ಚು ಮಳೆ ಆಗೋದಿಲ್ಲ, ಕಡಿಮೆನೂ ಮಳೆ ಆಗೋದಿಲ್ಲ. ಅಂದ್ರೆ ನಮಗೆ ಯೋಗ್ಯ ಮಳೆಗಾಲ ಆಗೋದ್ರಿಂದ ನಾವು ಎಲ್ಲ ತರ ಕ್ರಾಪ್ ಅನ್ನ ಒಂದು ವಯಸ್ಸಾದೊಳಗೆ ನಾವು ಬೆಳಿತೇವೆ. ಉದಾಹರಣೆಗೆ ನಾವು ಕಾಟನ್ ರೀ, ಮುಂಗಾರಿ ಸೋಯಾಬೀನ್ ರೀ, ಹೆಸರು, ಉದ್ದು, ಹತ್ತಿ, ವಟಾಣಿ, ಬಟಾಟಿ, ಈ ತರ ಎಲ್ಲ ತರ ಬೆಳೆಯನ್ನು ಮುಂಗಾರಿ ಒಳಗೆ ನಾವು ಬೆಳೆಯುವಂತ ಅವಕಾಶ ಇದೆ ನಿಮಗೆ. ಈಗ ನೀವು ಹಾರ್ವೆಸ್ಟ್ ಮಾಡಿರಲ್ಲ, ಯಾವ ಬೆಳೆಗಳನ್ನ ಹಾರ್ವೆಸ್ಟ್ ಮಾಡಿರಿ? ಈಗ ಸಾಮಾನ್ಯ ಮುಂಗಾರಿ ನಾವು ಮಾತಾಡಿದ್ದೆಲ್ಲ ಈಗ ಮುಂಗಾರಿ ರೀ. ಇದು ನಾವು ಹಿಂಗಾರಿ ಅಂತ ಬಂದಾಗ ಹವಾಮಾನ ಪೀಕ್ ಅಂತಂದಾಗ ನಮಗೆ ಕಡ್ಲಿ ರೀ, ಗೋಧಿ, ಜೋಳ, ಹಂಗೆ ನೀರಾವರಿ ಮಾಡೋರು ಗೋವಿನ ಜೋಳ, ಅಲ್ಸಂದಿ, ಅಲ್ಸಂದಿ, ಈ ರೀತಿ ಬೆಳೆಗಳು ನಾವೀಗ ಹಾರ್ವೆಸ್ಟ್ ಮಾಡಿ. ಹತ್ತಿ ಅಂದ್ರೆ ನಮಗೆ ದೀರ್ಘಾವಧಿ ಬೆಳೆ, ಎರಡು ಕ್ರಾಪಿಗೆ ಬರುವಂತ ಬೆಳೆ ರೀ. ಎಲ್ಲ ಬೆಳೆ ಈಗ ಕಟಾವ್ ಮಾಡಿ? ಕಟಾವ್ರಿ. ಅಂದ್ರೆ ಈಗ ನಾವು ಈ ಬೇಸಿಗೆ ಒಳಗೆ ಅದನ್ನ ಕಟಾವ್ ಮಾಡಿ ನೀಗಲ ಹೊಡೆದು ಮತ್ತ ನಾವು ಮೇ ತಿಂಗಳದೊಳಗೆ ನಾವೆಲ್ಲ ಭೂಮಿ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಅವನ್ನ ಹದ ಮಾಡಿಕೊಂಡು ಆ ನಂತರ ನಾವು ಮೇ ಕೊನೆ ವಾರದಾಗ ಅದನ್ನ ಹದ ಮಾಡ್ಕೊಂಡು ಮಾನ್ಸೂನ್ ಬರೋ ಹೊತ್ತಿಗೆ ನಾವು ಬಿತ್ಲಿಕ್ಕೆ ತಯಾರಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ತಮ್ಮ 20 ಜಮೀನ್ ಅದಲ್ಲ, ಈ 20 ಜಮೀನ್ ಮಣ್ಣು ಪರೀಕ್ಷೆ ಮಾಡಿಸಿರಿ? 20 ಮಾಡಿಲ್ರಿ, ಸುಮಾರು ಒಂದು 4-5 ನಾವು ನೀರಾವರಿ ಮಾಡುವಂತ ಪ್ರದೇಶ ಒಂದ್ 2 ನಾನು ಟೆಸ್ಟ್ ಮಾಡಿಸೇನ್ರಿ. ಸಮೀಪ 10 ಒಂದು 2-3 ವರ್ಷದ ಈ ಕಡೆ ರೀ ಮಾಡಿಸ್ಯಾವ್ರಿ. ಮುಂಚೆ ಒಮ್ಮೆ ಮಾಡಿಸಿದ್ವಿ ರೀ, ಈಗ ಸುಮಾರು ಒಂದು 2 ವರ್ಷದ ಹಿಂದೆ ಎಲ್ಲ ಮಣ್ಣು ಪರೀಕ್ಷೆ ಮಾಡ್ಯಾವ್ರಿ. ಅಂದ್ರೆ ನಮ್ಮ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಒಂದು ಸರ್ಕಾರದಿಂದ ಅಂದ್ರೆ ಮಣ್ಣು ಪರೀಕ್ಷಾ ಕೇಂದ್ರದೊಳಗೆ ಮಣ್ಣು ಆರೋಗ್ಯ ಕಾರ್ಡ್ ಅಂತೂ ನಮ್ಗೆ ವಿತರಣೆ ಮಾಡ್ಯಾರ್ರಿ. ನಮ್ಮ ಕೃಷಿ ಇಲಾಖೆಯವರು ಕೊಟ್ಟಾರ್ರಿ. ಅದರದ್ದು ಕೊಟ್ಟಾರ. ತಾವು ಯುವ ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದೀರಿ. ಈಗ ತಾವು ಹೇಳ್ತಾ ಇದ್ರಿ ನೀರಾವರಿನೂ ಮಾಡೀನಿ, ಒಣ ಬೇಸಾಯನೂ ಮಾಡೀನಿ ಅಂತಂದು. 10 ನೀರಾವರಿ ಮಾಡಿರಿ, 10 ಒಣ ಬೇಸಾಯ ಮಾಡಿರಿ. 10 ನೀರಾವರಿಯಲ್ಲಿ ಏನೇನು ಬೆಳೆಗಳನ್ನ ಬೆಳೆದಿರಿ? ಹೂವು ಭಾಳ ಬೆಳಿತಿದ್ವಿ ರೀ, ಹೂ ಹಚ್ಕೋತಿ, ಹೂವು ಕಡಿಮೆ ಮಾಡ್ಕೊಂಡವ್ರಿ. ಈಗ ಯಾವ್ಯಾವ ಹೂಗಳನ್ನು ಬೆಳಿತಿದ್ವಿ? ನಾವು ಸೇವಂತಿ ವೆರೈಟಿ ರೀ. ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಮ್ಮ ತಾಲೂಕಿನೊಳಗೆ ಹೈಯೆಸ್ಟ್ ಹೂಳು ಬೀಳುವಂಥ ಊರು ನಮ್ಮ ಊರು ಕುರುಬಗಟ್ಟಿ. ಧಾರವಾಡಕ್ಕೆ ಹುಬ್ಬಳ್ಳಿಗೆ ಮತ್ತು ಬೆಳಗಾವ್ ಮಾರ್ಕೆಟ್ಗೆ ಹೆಚ್ಚು ತಾಲೂಕಿನೊಳಗೆ ಅತಿ ಹೆಚ್ಚು ಹೂ ಬೆಳೆಯುವಂಥ ರೈತರು ನಮ್ಮ ಕುರುಬಗಟ್ಟಿ ಒಳಗೆ ಅದಾರ ರೀ. ಅದರೊಳಗೆ ನಾವು ಒಂದು ಸುಮಾರು 8-10 ವೆರೈಟೀಸ್ ಅಂದ್ರೆ ಬೇರೆ ಬೇರೆ ಬೇರೆ ವಿವಿಧ ಸೇವಂತಿ ಹೈಬ್ರಿಡ್ ಬೆಳೆ ವೆರೈಟಿಗಳನ್ನ ಬೆಳೆಯಕ್ಕೆ ಶುರು ಮಾಡೇವ್ರಿ. ಈಗ ಉದಾಹರಣೆಗೆ ಸೇವಂತಿ ಒಳಗೆ ಮೂಲ ಗುಂಡಿ ಅಂತ ಬರ್ತೈತ್ರಿ, ಆಸ್ಟರ್ ಅಂತೇಳಿ ಕೆಂಪು ಸೇವಂತಿ, ಪಿಂಕ್ ಕಲರ್ ರೀ, ಬ್ಲೂ ಕಲರ್, ಇದ್ರಲ್ಲಿ ಬಂದಂತ ಪೂರ್ಣಿಮಾ ವೈಟ್, ಪೂರ್ಣಿಮಾ ಯೆಲ್ಲೋ, ಆಮೇಲೆ ರಾಣಿ ಹೊಯ್ಟ ರಾಣಿ ಎಲ್ಲೋ, ಆಮೇಲೆ ರಾಜ ಮ್ಯಾರಿಗೋಲ್ಡ್, ಈ ರೀತಿ ಒಂದ್ 8 ತರದ ವೆರೈಟಿನ ಬೇರೆ ಬೇರೆ ಸೀಸನ್ ವೈಸ್ ಅಂದ್ರ ನಮ್ಗ ಜೂನ್ ಹಚ್ಚಿರ ವರಮಹಾಲಕ್ಷ್ಮಿ ಅಂದ್ರೆ ದೀಪಾವಳಿ ಮಹಾನವಮಿ ಬರುವಂತ ಸೀಸನ್ ಒಂದಷ್ಟು ಹೂರಿ, ಒಂದಷ್ಟು ಬೇಸಿಗೆ ಒಳಗೆ ಮಾರ್ಚ್ ನಂತರ ಹಚ್ಚಿದ್ರ ಶ್ರಾವಣ ಮುಗಿಸ್ಕೊಂಡು ಗಣಚತುರ್ಥಿ ಮುಗಿಸ್ಕೊಂಡು ಬರುವಂತ ಒಂದಷ್ಟು ವೆರೈಟೀಸ್ ಆಯಾ ಕಾಲಕ್ಕೆ ಬರುವಂತ ಲಭ್ಯವಿರುವಂತ ಹೂವನ್ನ ಬೆಳಿತೀರಿ. ಚೆಂಡು ಹೂವ ಈಗ ಮತ್ತೆ ಈ ಸೇವಂತಿಗೆಲ್ಲ ಬೆಳಿತೇನಂತ ಇದ್ರಿ, ಎಷ್ಟು ಆದಾಯ ಈ ಹೂವಿನಿಂದ? ಆದಾಯ ಚಲೋ ಅದರಿ. ಈಗ ಮಾರ್ಕೆಟ್ನೊಳಗೆ ಹೂವಿಗೆ ಭಾಳ ಡಿಮ್ಯಾಂಡ್ ಅದರಿ. ನಾವು ಕ್ವಾಲಿಟಿ ಹೂ ಬೆಳೆದ್ಬಿಟ್ರೆ ನಮ್ಮ ಸಾಮಾನ್ಯ 1 ಎಕರೆಗೆ 3-4 ಲಕ್ಷ ರೂಪಾಯಿ ತೆಗಿಯುವಂಥ ಆದಾಯದ ಮೂಲ ಇರುವಂಥ ಬೆಳೆ ರೀ ಅದು ಹೂ ರೀ. ಆದರೆ ಸಾಮಾನ್ಯ ನಮಗೆ ಸವಾಲು ಏನಂತಂದ್ರೆ ಬೆಳಿಗ್ಗೆ ಅದನ್ನ ಹೂ ಹರಿಯುವಂಥ ಲೇಬರ್ ಸಮಸ್ಯೆ ಆಗಿರ್ಬೋದು, ಆಮೇಲೆ ಅದು ಬರುವಂಥ ದಿನದಾಗ ಮುಂಚೆ ಎಲ್ಲ ಭಾಳ ಆಗಿರುತ್ತೆ ರೀ, ಬರುವಂಥ ಏನು ಇತ್ತೀಚಿನ ದಿನದಾಗ ರೀ ನಮಗೆ ಅದಕ್ಕೆ ಹೆಚ್ಚು ರೋಗಗಳ ಕಾಟ, ಹುಳುಗಳ ಕಾಟ, ಆ ನಂತರ ವೈರಸ್ ಅಂತ ಬರೋದು, ಆಮೇಲೆ ಮಳೆಗಾಲದ ವೈಪರೀತ್ಯ ಅಂದ್ರೆ ನಮ್ಮ ಹೂ ಬಂದಾಗ ಮಳೆ ಆಗಿ ಕಾಲಕಾಲಕ್ಕೆ ಆಗಲೇ ಇರೋದು. ನಾವು ದೀಪಾವಳಿ ಹೊತ್ತಿಗೆ ಒಳ್ಳೆ ಹೂ ಹಳ್ಳಿ ಟೈಮ್ದಾಗ ದೀಪಾವಳಿ ಮಳೆ ಆಯ್ತು ಅಂದ್ರೆ ನಮ್ದು ಒಂದ್ ಬ್ರೀಡ್ ಎರಡು ಬ್ರೀಡ್ ಹಾಳಾಗುವಂತದ್ದು, ಹಿಂಗ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿ ಮಳೆ ಬಹಳ. ಈ ರೀತಿ ನಮಗ್ ಸವಾಲು ಕೊಡ್ರಿ, ರೈತರಿಗೆ ಸವಾಲು ಕೊಡ್ರಿ, ಅದು ಎದುರಿಸಿ ಮಾಡಿದಾಗ ಒಳ್ಳೆ ಲಾಭ ಆದ್ರೆ ಇದೆಲ್ಲಾನು ಮೆಟ್ಟಿ ನಿಂತು ನಾವ್ ಮಾಡಿದವರು ಇನ್ನೂ ಮಟನು ಅದ್ರೊಳಗೆ ತೃಪ್ತಿಯಿಂದ ಆದಾಯ ತೆಗಿತಾರೆ. ಮತ್ತೆ ನೀವು ಈಗ ಈ ಎಲ್ಲಾ ಹೂಗಳನ್ನ ಬೆಳೀತಾ ಇದ್ರಿ, ಮಾರುಕಟ್ಟೆ ಹೆಂಗದ? ಚಲೋ ಅದ್ರಿ. ಹೂವಿನ ಮಾರುಕಟ್ಟೆಗಳದೇನು ಕೊರತೆ ಇಲ್ರಿ, ಡೈಲಿ ಮಾರ್ನಿಂಗ್ ಮಾರ್ಕೆಟ್ ನಮ್ಗೆ ಹುಬ್ಳಿ ಮತ್ತು ಧಾರವಾಡ ನಿತ್ಯ ಮಾರ್ಕೆಟ್ಗೆ ನಮ್ಗೆ ಸಿಗ್ತದ್ರಿ. ನೀವು ಸ್ವತಃ ಹೋಗಿ ಮಾರ್ತೀರಿ? ಸ್ವತಃ ಹೋಗಿಲ್ರಿ, ನಮ್ಗೆ ದಲ್ಲಾಳಿಗಳ ಮೂಲಕ ಮಾರ್ತೇವ್ರಿ. ಅದು ಹಸೆ ಮಾಲ ಅಂದ್ರೆ ಇವತ್ತು ನಮ್ಗೆ ಇಟ್ಟು ಮಾರುವಂತ ಮಾಲ್ ಅಲ್ರಿ, ಅಂದ್ರೆ ನಾವು ಸ್ಟಾಕ್ ಇಟ್ಟು ಕಡ್ಲಿ ಗೋಧಿ ಜೋಳದಂಗ ಹೆಂಗ್ ನಾವು ಸ್ಟಾಕ್ ಇಟ್ಟು ನಮ್ಗೆ ಯಾವ ಬೇಕು ಮಾರುವಂತ ಹೂ ಅಲ್ರಿ ಹಸೆ ಮಾಲ್ ರೀ. ನಮ್ ತೋಟಗಾರಿಕೆ ಬೆಳೆ ಅಂದಾಗ ನಮ್ಗೆ ಹೂ ಆತು ಕಾಯಿಪಲ್ಲೆ ಆತು, ನಾವ್ ಎಷ್ಟೊತ್ತಿದ್ರು ಖಾಲಿ ಮಾಡ್ಲೇಬೇಕು. ಹಿಂಗಾಗಿ ನಾವು ದಲ್ಲಾಳಿಗಳ ಮೂಲಕ ಅನಿವಾರ್ಯತೆ ಮಾರುವಂತ ಅನಿವಾರ್ಯತೆ ಐತ್ರಿ. ಹೂ ಅಲ್ದ ಮತ್ತೆ ಏನೇನು ಹಾಕ್ತೀರಿ? ಅಂದ್ರೆ ಸಣ್ಣ ಸಣ್ಣ ವೆಜಿಟೇಬಲ್ ನಾವು ಹೇಳಿದ್ವಿ ಅಲ್ರಿ, ನಮ್ಮ ಬೀನ್ಸು, ಆ ನಂತರ ಬದನೆ ಗಿಡ, ಟೊಮ್ಯಾಟೊ, ಈ ರೀತಿ ಮಾಡ್ತಾರೆ. ಕಡಿಮೆ ಕಡಿಮೆ ವೆಜಿಟೇಬಲ್ಸ್ ಬೆಳಿತೀವ್ರಿ, ಕಡಿಮೆ ಬೆಳಿತೀವ್ರಿ. ಪ್ರತಿ ವರ್ಷ ಪ್ರತಿ ಅಂದ್ರೆ ಹಿಂದಿನ ನೋಡಿದಾಗ ವೆಜಿಟೇಬಲ್ ಕಡಿಮೆ ಆಗಿ ಹೂವಿನ ಬೆಳೆಯುವಂತ ಸಂಖ್ಯೆ ಹೆಚ್ಚಾಗೈತ್ರಿ ಊರೊಳಗ. ಅಂದ್ರೆ ಎಲ್ಲರದು ಅದು ಆ ಕಡೆ ಐತಿ. ಅಂದ್ರೆ ಯಾವ್ದಕ್ಕೆ ಬೆಲೆ ಜಾಸ್ತಿ ಇರುತ್ತೋ ಆ ಬೆಳೆಯನ್ನ ಬೆಳಿತೀವ್ರಿ. ಈಗ ತಾವು ಹೇಳಿದ್ರಿ ಹೂಗಳಿಗೆ ಕೀಟಬಾಧೆಗಳು ರೋಗಗಳು ಬರ್ತಾವು, ಮತ್ತೆ ಈ ತರ ಬಂದಾಗ ಈ ತರ ಸಮಸ್ಯೆ ಇದ್ದಾಗ ಯಾವ ಔಷಧಿಯನ್ನ ತಾವು ಬಳಸ್ತೀರಿ? ಸಾಮಾನ್ಯ ನಮ್ಗೆ ನಮ್ದು ಅಗ್ರಿಕಾಲೇಜ್ ಯೂನಿವರ್ಸಿಟಿ ನಮ್ಗೆ ಗೊತ್ತಿರುವಂತದ್ರಿ, ಪಕ್ಕದಾಗಿರುವಂತದ್ದು, ಅಲ್ಲಿರುವಂತ ಒಂದಷ್ಟು ಅಧಿಕಾರಿಗಳು ಬರ್ತಾರ್ರಿ ಊರಿಗೆ, ಆಗ ಬಂದಿರ್ತಾರ ಮೀಟಿಂಗ್ ಮಾಡಿರ್ತಾರ ಅವ್ರೆಲ್ಲ. ಈ ರೀತಿ ಎಲ್ಲ ಸಾಮಾಜಿಕ ಜಾಲತಾಣ ಫಾಸ್ಟ್ ಆಗೈತ್ರಿ, ಮೊಬೈಲ್ಗಳು ಎಲ್ಲಾ ರೈತರ ಕಡೆ ಮೊಬೈಲ್ಸ್ ಅದಾವ್ರಿ. ಈ ರೀತಿ ಒಂದ ನಮ್ಗೆ ಮೊನ್ನೆ ಬೀಜಕ್ಕಿಂತ ಮುಂಚೆ ಭೂಮಿ ಹದ ಮಾಡೋ ಟೈಮ್ದಾಗ ಮುಂಚೆನ ನಮಗೆ ವಾಟ್ಸಪ್ ಸ್ಟೇಟಸ್ಗಳು ನೋಡಿದೀವಿ, ಏನ್ ಬೀಜೋಪಚಾರ ಏನ್ ಮಾಡ್ಬೇಕು, ಕಡ್ಲೆಗೆ ಏನ್ ಮಾಡ್ಬೇಕು, ಸೋಯಾಬೀನ್ಗೆ ಏನ್ ಮಾಡ್ಬೇಕು ಅಂತ ಹಿಂಗ ವಿಷಯ ಬಂದಾಗ ಇದನ್ನ ನೋಡ್ಕೊಂಡು ಮುಂದೆ ರೈತರು ಅದನ್ನ ಈ ರೀತಿ ಇದನ್ನ ಟ್ರೈಕೋಡರ್ಮ ಹಾಕ್ಬೇಕು, ಇದನ್ನ ಹಾಕೋದ್ರಿಂದ ಅದಕ್ಕೆ ಜೈವಿಕ ಪ್ರಾಬ್ಲಮ್ ಬೇರೆಯಿಂದ ಬರುವಂತ ರೋಗ ಬರೋದಿಲ್ಲ. ಮಾಹಿತಿ ನಮ್ಗೆ ಸಾಮಾಜಿಕ ಜಾಲತಾಣ ಸಿಗೋದ್ರಿಂದ ರೈತರಿಗೆ ಎಲ್ಲಾ ಪರಿಹಾರ ಸಿಗತದ್ರಿ, ಇಲ್ಲಂತಲ್ಲ. ಆದ್ರೆ ಖರ್ಚು ವೆಚ್ಚ ಹೆಚ್ಚಾಗತ್ರಿ. ನಾವು ಆಟೋಮೆಟಿಕ್ಲಿ ಒಂದ್ ಔಷಧಿ ತಗೋಬೇಕಂತ ಹೋದಾಗ ಅದ್ರದ ಬೆಲೆ ಅದಕ್ಕೆ ಬರೋ ಆದಾಯಕ್ಕೆ ಕಂಪೇರ್ ಮಾಡಿದಾಗ ನಮಗದ ಹೆಚ್ಚು ಖರ್ಚು ಮಾಡಿ ಹೆಚ್ಚು ರೋಗ ತೆಗೆದು, ಕಡಿಮೆ ಖರ್ಚು ಮಾಡಿ ಹೆಚ್ಚು ಲಾಭಕ್ಕಿಂತ ಹೆಚ್ಚು ಖರ್ಚು ಮಾಡಿ ಹೆಚ್ಚು ಲಾಭ ತೆಗಿಯುವಂತ ಸ್ಥಿತಿಗೆ ರೈತರು ಬಂದಿಂತೀವ್ರಿ. ಹೆಚ್ಚು ಹುಳದ ಕಾಟ ಹೆಚ್ಚು ನಮ್ಗೆ ಸವಾಲು ಇರೋದು. ಹೂ ಅಲ್ದನ ಈ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರಿ, ಮತ್ತೆ ಇನ್ನಿತರ ಈ ಕಡಲೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇವೆಲ್ಲ ಯಾವ ತಳಿಗಳನ್ನ ತಂದು ತಾವು ಬೆಳಿತೀರಿ? ಸಾಮಾನ್ಯರಿ ನಮ್ಗೆ ಇಲಾಖೆಯಿಂದನು ಸರ್ಕಾರದಿಂದನು ಬೇರೆ ಬೇರೆ ಹೊಸ ಹೊಸ ಬೀಜಗಳನ್ನ ಸಂಶೋಧನೆ ಮಾಡ್ತಾರ್ರಿ. ನಮ್ಗೆ ಉದಾಹರಣೆಗೆ ಲಾಸ್ಟ್ ಟೈಮ್ ನಾವು ಸೋಯಾಬೀನ್ ಅಂತ ಬಂದಾಗ DS ಅಂದ್ರೆ ನಮ್ಮ ಯೂನಿವರ್ಸಿಟಿಯ 335 ನಾವು ಮಾಮೂಲಿ ಬೆಳೆಯುವಂತ ವೆರೈಟಿ, ಆ ನಂತರ DSP 21 ಅಂತ ತೆಗೆದ್ರು, ಆಮೇಲೆ 23 ಅಂತ ತೆಗೆದ್ರು, ಈಗ 3344 ಅಂತ ಹೇಳಿದೆ, DSP 34 ಅಂತಿದೆ. ಈ ರೀತಿ ಕೃಷಿ ಮೇಳ ನಡೆದಾಗ ಪರಿಚಯ ಮಾಡ್ತಾ ಮಾಡ್ತಾ ಪ್ರಯೋಗ ಮಾಡ್ತಾ ರೈತರು ಹೊಸದನ್ನ ಹುಡುಕಾತಾರ, ಈ ವರ್ಷ ಇದು ಚಲೋ ಬರ್ತೈತಿ, ಇದು ಹೆಂಗೈತಿ ಅಂತ ಹೇಳಿ ಅದನ್ನ ಲೆಕ್ಕ ಇಟ್ಟುಕೊಂಡು ಬೇರೆ ಬೇರೆ ಹೊಸ ಹೊಸ ತಳಿಯನ್ನ ಯೂಸ್ ಮಾಡಕ್ ಶುರು ಮಾಡಿದ್ರೆ ರೈತರು ರೈತರು ಯಾವ ಬೆಳೆಯಲ್ಲಿ ಜಾಸ್ತಿ ಬೆಳೆ ಫಸಲನ್ನ ತೆಗಿತಾರ ಈ ತರದ್ದು ತಮಗೆ ಗೊತ್ತಾದಾಗ ಬೆಳೆಯಕ್ಕೆ ಆ ಕಡೆ ಹೋಗ್ತಾರೆ. ಮತ್ತೆ ಕೆಲವೊಂದು ಬೀಜ ಮತ್ತು ಬೆಳೆಗಳ್ರಿ, ಉದಾಹರಣೆ ಕಡ್ಲಿ ರೀ, ನಾವು ಉದಾಹರಣೆ ಕಡ್ಲಿ ಬೀಜ ಅಂತ ಬಂದಾಗ ಅತಿ ಹೆಚ್ಚು ಇರುವಂತ ಏರಿಯಾ ನಮ್ದು ಕಡ್ಲಿ ರೀ, ಆದಾಯದ ಮೂಲ ರೀ ಹೆಚ್ಚ. ನಾವು ಕಡ್ಲಿ ಅಂತ ಹೋದಾಗ ಬಹಳ ಜನ ನಾವು ಕೆಂಪು ಕಡ್ಲಿ ಅನ್ನ ಹಾಕೋದು ಅಂದ್ರೆ ನಾವು ಮೊದಲ ಜಾಕಿ ಕಂಪ್ನಿ ಮತ್ತು GJ11 ಅಂತೇಳಿ ನಾವು ಮಾಮೂಲಿ ಯೂಸ್ ಮಾಡುವಂತ ಕಡಲೆ, ಅದನ್ನ ಬಿಟ್ಟು ಬಿಜಿಡಿ 3 ಅನ್ನಂತ ಒಂದು ವೆರೈಟಿ ಬಂತ್ರಿ ಕೆಂಪದ್ರೊಳಗ. ಅದನ್ನ ಬಿಟ್ರೆ ನಮಗೆ ಇವೆಲ್ಲವನ್ನ ಕೆಂಪು ಹಾಕಿದಾಗ ಅದಕ್ಕೆ ಶಿಲೀಂಧ್ರ ಅಂದ್ರೆ ನಾವೇನು ನಾವು ಆಗಲೇ ಮಾತಾಡಿದೇವಲ್ರಿ, ಬೀಜೋಪಚಾರ ಮಾಡದೆ ಇದ್ದಿದ್ರಿಂದ ನಮಗೆ ಭೂಮಿಯೊಳಗೆ ಕೊಳ್ಳಿ ರೋಗ ಅಂತೇನೋ, ಗಿಡ ಒಣಗಿ ಹೋಗ್ಬಿಡದ. ಈ ರೀತಿ ಇಡೀ ಎಕರೆಗೆ ಎಕರೆನ ಹೊಲಕ್ ಹೊಲಾನ ಏನೂ ಬರ್ಲಂತ ನಾಶ ಆಗುವಂತ ಸ್ಥಿತಿಗೆ ಬಂದ್ಬಿಟ್ಟಿವ್ರಿ ನಾವು ಕೆಂಪು ಕಡಲೆ ಹಾಕಿದಾಗ. ಹಿಂಗಾಗಿ ಸುಮಾರು ಈ ವರ್ಷ ಅಂತೂ ಎಲ್ಲರೂ ಬೆಳೆ ಕಡ್ಲಿ ಅಂದ್ರೆ ನಾವು ಗೊತ್ತಿರ್ಬೋದು ಬೆಳೆ ಕಡ್ಲಿ ಅಂತ, ಬೆಳೆ ಕಡ್ಲಿ ಕಡೆ ಬಂದ್ಬಿಟ್ರಿ ಎಲ್ಲರೂ. 10,000 ರೂಪಾಯಿ 11,000 ರೂಪಾಯಿ ಕ್ವಿಂಟಲ್ ತಗೊಂಡು ಬೆಳೆ ಕಡ್ಲಿ ಬಿತ್ತಿದ್ರು. ಆದ್ರೆ ಕೆಂಪದಕ್ಕಿಂತ ಇಳುವರಿ ಕಡಿಮೆ ಅದ ರೀ, ಅದ ಕೆಂಪದಷ್ಟು ಇಳುವರಿ ಬರೋದಿಲ್ಲ. ಆದ್ರ ಮಾರ್ಕೆಟ್ ಒಳಗ ಹೆಚ್ಚು ರೇಟ್ ರೀ, ಇದಕ್ಕಿಂತ 1,000-2,000 ರೂಪಾಯಿ ರೇಟ್ ಹೆಚ್ಚಿಗೆ ಬರ್ತದ್ರಿ ಬೆಳೆ ಕಡ್ಲಿಗೆ ರೀ. ಆಮೇಲೆ ಕೊಳ್ಳೆ ರೋಗ ಬರೋದಿಲ್ಲ, ಕೊಳ್ಳೆ ಕಡಿಮೆ ರೀ. ಹಿಂಗಾಗಿ ಅದ ಒಂದಷ್ಟು ಅನುಕೂಲ ಆಗಿ ಹಿಂಗ ರೈತರು ಏನ ಅನುಕೂಲ ತಕ್ಕಂತ ಬದಲಾವಣೆ ಮಾಡ್ಕೋತಾರೆ. ನಮ್ ಮನಿಗೆ ಎಷ್ಟು ಬೇಕು ಗೋಧಿ ಜೋಳ ಎಲ್ಲಿಗೆ ಬಂದ ಹತ್ತಿದ್ ರೈತರ ಕಡೆ ಅಂದ್ರೆ, ಅದ್ರ ಅವ್ರ ಬೆಲೆ ನೋಡಿದಾಗ ನಮ್ಗೆ ಅದ ಆದಾಯದ ಮೂಲ ಅಲ್ಲ ಅಂದ್ರೆ ಅದರಿಂದ ನಮ್ಗೆ ಬೆನಿಫಿಟ್ ಆಗುದಿಲ್ಲ. ಕಡ್ಲಿ ಆದ್ರೆ ನಮ್ಗೆ ಮಾರ್ಕೆಟ್ ತುಟ್ಟಿ ಇರ್ತದ್ರಿ, ಕಡ್ಲಿ ರೊಕ್ಕ ಬರ್ತದೆ. ನಮ್ಗೆ 1 ಎಕರೆ ಸಾಕು ಗೋಧಿ, 1 ಎಕರೆ ಜೋಳ, ನಮ್ಗೆ ಜವಾರಿ ಲೆಕ್ಕ ನಮ್ಮ ಮನೆಗೆ ಇದ್ರೆ ಸಾಕು ಅನ್ನೋ ಲೆವೆಲ್ಗೆ ರೈತರು ಎಲ್ಲ ಮನೆಗೆ ಸಾಕು ಅನ್ನೋ ಲೆಕ್ಕ ಅಲ್ಲಿ ಬಿಡ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ಲಾಭ ತೆಗಿಬೇಕಂದ್ರೆ ಅದಕ್ಕೆ ಯಾರು ಇಲ್ಲ ಅಲ್ರಿ. ಲಾಭ ತೆಗಿಬೇಕಂದ್ರೆ ನೀವು ಗೋಧಿ ಕಂಪೇರ್ ಮಾಡಿದಾಗ 1 ಎಕರೆಗೆ ಗೋಧಿ, 1 ಎಕರೆಗೆ 4 ರೈ ಚೀಲ ಆದಾಗ 2,000 ರೂಪಾಯಿ ರೇಟ್ ಆದ್ರೆ ನಮ್ಗೆ ಎಷ್ಟು ಆಯ್ತು ರೀ? 5 ಚೀಲ ಆದಾಗ 2,000 ರೂಪಾಯಿ ಆದ್ರೆ 10,000 ರೂಪಾಯಿ ಆದ್ರಿ. ನಮ್ಗೆ ಕಡ್ಲಿ ಆದ್ರೆ 5 ಚೀಲಕ್ಕೆ 30,000 ರೂಪಾಯಿ ಬರ್ತೈತ್ರಿ. ಮತ್ತೆ ನಾವು ಯಾಕೆ ಗೋಧಿ ಹಾಕಕ್ ಹೋಗ್ರಿ? ಆಟೋಮೆಟಿಕ್ ಕಡ್ಲಿ ಬಿತ್ತು, ನಮ್ಗೆ ಗೋಧಿ ಎಷ್ಟು ಬೇಕು ಮನೆಗೆ 2 ಕ್ವಿಂಟಲ್, 2 ಕ್ವಿಂಟಲ್ ಸುಮ್ಮನಾಕಿರಿ. ಇದು ಜೋಳ ಸುಮಾರಿಗೆ ಏನಾಗೈತೆ ಅಂದ್ರೆ ಅನಿವಾರ್ಯತೆಯಿಂದ ಒಂದಷ್ಟು ಮನೆಗೆ ತಿನ್ನಾಕ ಮತ್ತ ಅದರ ತರ ದನಕ್ಕೆ ಮೇವ್ ರೀ. ಜೋಳ ಅಂದ್ಮೇಲೆ ನಮ್ಗೆ ಕಣಕಿ ಬೇಕು, ಹೊಟ್ಟು ಬೇಕು, ಅದಕ್ಕೋಸ್ಕರ ಒಂದಷ್ಟು ಅದು ಆತು, ಒಂದಷ್ಟು ಮನೆಗೆ ನಮ್ಗೆ ತಿನ್ಲಿಕ್ಕೆ ಆತು ಅಂತೇಳಿ ಊಟಕುಂಪಕ್ಕೆ ಇದ್ದಂಗೆ ಅನ್ನೋ ಲೆಕ್ಕಕ್ಕೆ ರೈತರು ಬೆಳೆಕಾಳುಗಳನ್ನ ತಿನ್ನೋ ಬೆಳೆಗಳನ್ನ ಅಷ್ಟು ಮಾಡೋದು, ವಾಣಿಜ್ಯ ಬೆಳೆಗಳನ್ನ ಹೆಚ್ಚು ಮಾಡ್ಕೊಂಡು ಅದಕ್ಕೆ ಲಾಭ ಇಟ್ಕೊಂಡು ನೋಡಿ ಅಂದ್ರೆ ಲಾಭ ಏನು ಆಗ್ತಾವಲ್ರಿ. ಹಂಗೆ ಉದಾಹರಣೆಗೆ ನಾವು ಸೋಯಾಬೀನ್ ರೀ ಮಾರ್ಕೆಟ್ ಒಳಗೆ ನಮ್ಗೆ ಏನಾದ್ರು ತಿನ್ನುಕಾಳಲ್ರಿ, ಬೆಳಿಲಿಕ್ಕೆ ಮಾಡೋದ್ರಿ 20 ಎಕರೆಗಟ್ಟಲೆ ಅದನ್ನ ಮಾಡ್ತೀವ್ರಿ. ಆದ್ರೆ ಮುಂಗಾರಿ ಒಳಗೆ ನಾವು ಏನು ನಮ್ಮ ಮನೆಗೆ ಮಾಡ್ಕೊಂಡೇ ಇಲ್ಲ, ನಾವು ಸ್ವಲ್ಪ ನಮ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡಿರ್ತೀವಿ. ಹೆಸರು 10 ಗುಂಟೆ, ಉದ್ದ 10 ಗುಂಟೆ, ನಮ್ಗೊಂದು 1 ಚೀಲ ಸಾಕ್ರಿ. ಅದ್ರ ಸೋಯಾಬೀನ್ 10 ಎಕರೆ ಇಟ್ಲಿ ಮಾಡ್ತಾರೆ, ಯಾಕಂದ್ರೆ ನಮ್ಗೆ ಅದು ಆದಾಯ ಬರಲಿ. ವಾಣಿಜ್ಯ ಆನಂತರ ಹತ್ತಿ ರೀ, ನಮ್ಗೆ ಅಂದ್ರೆ ಈಗ ಹತ್ತಿದು ಒಂದ್ ಸ್ವಲ್ಪ ಎವರೇಜ್ ಹತ್ತು 1 ಎಕರೆಗೆ 10 ಕ್ವಿಂಟಲ್ ಮಟ್ಟ ನಮ್ಮೂರಲ್ಲಿ ತೆಗಿತಾರೆ. ಅದಕ್ಕೆ ಹೆಚ್ಚು ತೆಗಿತಿದ್ರಿ. ಈಗ ಬೇರೆ ಬೇರೆ ಹೇಳಿನಲ್ರಿ ಕೀಟದ ಬಾಧೆ ಪರಿಣಾಮ ಸ್ವಲ್ಪ ಎಕರೆ ಹತ್ತಿ ಈ ವರ್ಷ 1.5 ಎಕರೆ ಹತ್ತಿ ಇತ್ತು. ನಮ್ದು ನೀರಾವರಿ ಬೇಸಾಯ ಮಾಡ್ತಾ ಇದ್ದೀವಿ, ನೀರಾವರಿ ಮಾಡ್ತಾ ಇದ್ದೀವಿ. ನೀರಾವರಿ ಬೇಸಾಯಲ್ಲಿ ಕಲ್ಲಂಗಡಿ ಬೆಳೆದನೆ ಅಂದ್ರೆ ವಿಶೇಷವಾಗಿ ನಾವು ಕೇಳಲ್ಪಟ್ಟಂಗೆ ನೀವು ಹಳದಿ ಕಲ್ಲಂಗಡಿಯನ್ನ ಬೆಳೀತಾ ಇದ್ದೀರಿ ಅಂತ ಕೇಳಿದೀವಿ. ಯಾವ ತರ ಇದೆ ಅದು? ಸುಮಾರು 3 ವರ್ಷದ ಹಿಂದೆ ನಾನು ಕಲ್ಲಂಗಡಿ ಹಾಕೊಂಡೇನ್ರಿ. ಮೊದಲನೇ ವರ್ಷ ನಾನು ಏನಾದ್ರು ಹೊಸಾದ್ ಮಾಡಬೇಕು, ನಾನು ಒಬ್ಬನೇ ಕೆಲಸ ಮಾಡೋದ್ರಿಂದ ರೀ. ಮನೇಲಿ ಇರೋದು ನಮ್ಮ ತಂದೆ ತಾಯಿ ನಾನು ರೀ, 5 ಜನ ನಮ್ಮ ಅಕ್ಕ ತಂಗಿಯರಿ, ಅವ್ರದೆಲ್ಲ ಮದುವೆಯಾಗಿ ಹೋದ್ರು, ಇರೋರು ನಾವು ರೀ. ನಮಗ ಈ ಜಮೀನ್ ಮಾಡ್ಬೇಕು ಅಂದ್ರೆ ತ್ರಾಸ್ ರೀ, ಲೇಬರ್ ಬರೋದಿಲ್ಲ, ಅದನ್ನೆಲ್ಲ ಮಾಡಕ್ ವ್ಯವಸ್ಥೆ, ಮಾರ್ಕೆಟ್ ಒಬ್ಬರು ನೋಡ್ಕೋಬೇಕು, ಮನೆಯಲ್ಲಿ ಹೊಲ ನೋಡ್ಕೋಬೇಕು, ದನ ನೋಡ್ಕೋಬೇಕು, ಹಿಂಗಾಗಿ ಪ್ರಾಬ್ಲಮ್ ಆಗ್ರಿ. ಕಡಿಮೆ ಕೆಲಸ ಮಾಡಿ ಕಡಿಮೆ ಅವಧಿಯೊಳಗೆ ನಾವು ಆದಾಯ ಹೆಂಗ್ ಮಾಡ್ಕೊಳ್ಳೋದು ಅಂತ ವಿಚಾರ ಬಂದಾಗ ರೀ. ಅವಾಗ ಅನಿಸ್ತು, ಉದಾಹರಣೆಗೆ ಹೂ ಬೆಳಿತಿದ್ವಲ್ರಿ, ಒಂದು ಹೂ ಹಚ್ಚಿ 4 ತಿಂಗಳ ಅದನ್ನ ಬೆಳೆಸಿ ಆಮೇಲೆ 3 ತಿಂಗಳ ಅದನ್ನ ಹೂ ಕಟ್ ಮಾಡಿ ಮಾರ್ಕೆಟ್ಗೆ ಹೋಗಿ ನಮ್ಗೆ ಆದಾಯ ತಗೋಬೇಕ್ರಿ. ನಾವು 7-8 ತಿಂಗಳು ಕಾಯ್ಬೇಕು, ಬರ್ಬೇಕು ಅಂದ್ರೆ 5-6 ತಿಂಗಳ ಮಿನಿಮಮ್ ಕಾಯ್ಲೇಬೇಕು. ಆದ್ರೆ ಈ ನಾವು ಕಲ್ಲಂಗುಡಿಯನ್ನು ಸ್ಟಡಿ ಮಾಡಿದಾಗ 68ನೇ ಕ್ರಾಪ್ ಅಂದ್ರೆ ಪ್ರಾರಂಭದಿಂದ ಅಗಿ ಹಚ್ಚಿದ್ರೆ 68 ದಿನ ಮಟ್ಟ ಅಂದ್ರೆ ನಮ್ಗೆ ಹಾರ್ವೆಸ್ಟಿಂಗ್ ಕಟಾವ್ ಅಂದ್ರೆ 70 ದಿನಕ್ಕೆ ನಮ್ಮ ಕೈಗೆ ನಮ್ಮ ರೊಕ್ಕ ಬರ್ದದ್ರಿ. ಮತ್ತ ಕೆಲಸ ಮಾಡಕ್ಕೆ ಏನ್ ಇಲ್ಲ, ಲೇಬರ್ ತಂದು ಕೆಲಸ ಮಾಡುವಂತದಿಲ್ಲ. ಬೇಸಿಗೆ ಇರೋದ್ರಿಂದ ಕಳೆ ನಿಯಂತ್ರಣ ಆಗ್ತದೆ, ಬರುದಿಲ್ಲ. ಮತ್ತೆ 2ನೇದು ಹಚ್ಚು ಮುಂದ ನಾವು ಪೇಪರ್ ಹಾಕ್ತೇವೆ, ಮಲ್ಚಿಂಗ್ ಪೇಪರ್ ಹಾಕ್ತೇವೆ, ಡ್ರಿಪ್ ಮಲ್ಚಿಂಗ್ ಪೇಪರ್ ಹಾಕೊಂಡು ಅದ್ರ ನೀರು ಹಾಸೋದು, ಕಳೆ ತೆಗೆಯೋದು, ಕೆಲಸ ಕಡಿಮೆ ಆತ್ರಿ. ಅದನ್ನ ಹಾಕುದನ್ನ ಹಾಕಾಕ ಒಂದ್ 2-3 ದಿನ ತಯಾರಿ ಮಾಡ್ಕೋತೇವಲ್ರಿ. ಉದಾಹರಣೆಗೆ ಗಳೆ ಹೊಡಿಯುದು, ಅದ ಕೊಟ್ಟಿಗೆ ಗೊಬ್ಬರ ಹಾಕೋದು, ಆಮೇಲೆ ಅದನ್ನ ಹದ ಮಾಡೋದು, ಆಮೇಲೆ ಅದ್ರ ಬೆಡ್ ಮಾಡಿ ಡ್ರಿಪ್ ಹಾಕೊಂಡು ಪೇಪರ್ ಹಾಕೊಂಡು ಮಟ್ಟ ಅಷ್ಟೇ ಕೆಲಸ ರೀ. ಅಗಿ ಹಚ್ಕೊಂಡ್ಬಿಟ್ಟಿ ಅಂದ್ರೆ ಕೆಲಸ ಎಲ್ಲರದು ಮುಗಿತ್ರಿ. ಆ ಕಡೆ ನಾನು ಒಬ್ಬನೇ ಕೆಲಸ ಮಾಡ್ಕೊಂತ ಹೋಗ್ಬೋದ್ರಿ. ಅಂದ್ರೆ ಉದಾಹರಣೆಗೆ ನಾನು 1 ಎಕರೆಗೆ ಒಬ್ಬನೇ ಸ್ಪ್ರೇ ಮಾಡ್ಬೋದು, ನಾನು ಒಬ್ಬನೇ ಅದ್ರ ನೀರಲ್ಲಿ ಕರುವಂತ ಗೊಬ್ಬರವನ್ನ ವೆಂಚೂರಿ ಮೂಲಕ ನಾವು ಡ್ರಿಪ್ನೊಳಗೆ ಅದನ್ನ ಡ್ರಿಪ್ನೊಳಗೆ ಕೊಟ್ಬಿಟ್ಟು ಅಂದ್ರೆ ಎಲ್ಲವಲ್ಲಕ್ಕೆಲ್ಲ ಹಂಚಿಬಿಡ್ತೈತ್ರಿ. ಈ ರೀತಿ ಒಬ್ಬನೇ 70 ದಿನ ಕೆಲಸ ಮಾಡ್ತಾ ಹೋದ್ರೆ ಅಂದ್ರೆ ಇನ್ನೊಬ್ರು ಕೆಲಸಕ್ಕೆ ಮಾಡಕ್ ಬೇಕಾಗಿಲ್ಲ ಅಂತ. ಇಷ್ಟೊಳಗೆ ನಮಗೆ ಎಷ್ಟು ಎಂತ ಬೇಕಂತ ಆದಾಯ ತೆಗಿಬಹುದು. ಹಾರ್ವೆಸ್ಟ್ ಟೈಮ್ದಾಗ ಅಂತೀ ಸಾಮಾನ್ಯ ಹಣ್ಣು ಬಂದಿರತ್ತೆ, ಬರ್ತಾರೆ ಎಲ್ಲರೂ, ಒಂದಷ್ಟು ಲೇಬರ್ಸ್ ಬರ್ತಾರೆ, ಕಟಾವ್ ಮಾಡಿ ಕಳಿಸ್ಬೋದು. ಹಳದಿ ಕಲ್ಲಂಗಡಿ ತಾವು ಬೆಳೆದಂತಿರಲ್ಲ, ಎಷ್ಟು ಎಕರೆದಲ್ಲಿ ಬೆಳೆದಿರಿ ಸರ್? ಹಳದಿ ಕಲ್ಲಂಗಡಿ ವಿಷಯ ಬಂದಾಗ್ರಿ, ನಮಗ ಕೆಂಪು ಕಲ್ಲಂಗಡಿ 2 ವರ್ಷ ಬೆಳೆದಿದ್ದೀವ್ರಿ. ಬೆಳೆದು ನಮಗ ಲುಕ್ಸಾನ್ ಅಂತ ಯಾವ್ದು ಆಗಿಲ್ಲ ರೀ, ಲಾಭನ ಆಗೈತೆ 2 ವರ್ಷ ರೀ. ಆದ್ರೆ ನಾ ಯೂಟ್ಯೂಬ್ನೊಳಗ ಟಿವಿ ಒಳಗ ಹಿಂಗ ನೋಡ್ತಾ ನೋಡ್ತಾ ನಾವು ಏನಾದ್ರು ಮಾಡ್ಬೇಕು ಹೊಸಾದ, ಇದ್ರೊಳಗೆ ಹೊಸಾದ್ ಮಾಡ್ಬೇಕು ಅಂತ ಹಂಗ ಸೋಚ್ ನಡೆದ್ರಿ. ಏನಾದ್ರು ಮಾಡ್ಬೇಕು ಅಂತೇಳಿ ಹಂಗೆ ಭಾಳ ಜನಕ್ಕೆ ಕೇಳಿದ್ವಿ ಕಂಪ್ನಿಯವ್ರು ಹಿಂಗೈತಿ ಹಿಂಗೈತಿ ಅಂತೇಳಿ. ಇಲ್ರಿ ಐತಿ, ಹಳದಿ ಕಲ್ಲಂಗಡಿ ಐತಿ, ತೈವಾನ್ ದೇಶದ್ದು, ಆಫ್ರಿಕನ್ನು, ಹಿಂಗೆ ಬೇರೆ ಬೇರೆ ದೇಶದ ಹೆಸರು ಐತ್ರಿ, ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ, ಬೇರೆ ದೇಶಕ್ಕೆ ಕಳಿಸ್ಬೇಕು, ಇಲ್ಲಿ ಮಾರ್ಕೆಟ್ ಆಗೋದಿಲ್ಲ, ಇಲ್ಲಿ ಯಾರು ತಗೊಳ್ಳೋದಿಲ್ಲ, ಗೊತ್ತಿಲ್ಲ ಅದನ್ನು ನಾವು ಬಿಡೋದು ಬೇಡ ಅಮ್ಮಗೆ, ಇದನ್ನು ವಿಚಾರ ಮಾಡೋಣ. ಯಾಕೆ ಸುಮ್ಮನೆ ನಮ್ಮ ಮನೇರು ಏನು ಮಾಡ್ತೈತಿ, ನಾವು ವಿಚಾರ ಮಾಡೋಣ, ಬೆಳೆದಂತೂ ಗ್ಯಾರಂಟಿ ಬೆಳಿತೀವಿ, ಕೆಂಪು ಮೂಲಕ ಅದನ್ನು ಬೆಳೆದು ನೋಡೋಣ, ಟೆಸ್ಟ್ ಮಾಡೋಣ, ಪ್ರಯೋಗ ಮಾಡೋಣ ಅಂತ ತಲೆಯಾಗ ಬಂತ್ರಿ. ಅವಾಗ ಸುಮಾರು ಒಂದಷ್ಟು ಸೀಡ್ಸ್ ಹುಡುಕಿದ್ರಿ ನಾವು ಹಳದಿ ಕಲ್ಲಂಗಡಿ, ನಮಗೆ ಸಿಗ್ಲಿಲ್ಲರಿ, ಸೀಡ್ಸ್ ಸಿಗ್ಲಿಲ್ಲ. ಕೊನೆಗೆ ನಮ್ದು ತೋಟಗಾರಿಕೆ ಇಲಾಖೆಗೆ ಅವ್ರು ನಮ್ಗೆ ಡ್ರಿಪ್ ಏನು ಮಾಡಿಕೊಡ್ತಾರಲ್ರಿ, ಅಲ್ಲೇ ಒಂದ್ಸಲ ಹೋದಿವ್ರಿ, ಅಂದ್ರೆ ನಮ್ಮ ಸಾಮಾನ್ಯ ಸಂಪರ್ಕ ಇರತ್ರಿ ಅಲ್ಲಿ, ಹಾಗಾಗಿ ಹೋಗ್ತಿರ್ತೀವ್ರಿ. ಸರ್ ಕಡೆ ಹೋದಾಗಿಲ್ರಿ ಸರ್, ಮತ್ತೆ ಹಿಂಗೆ ಡ್ರಿಪ್ ನಮಗೆ ಮಾಡಿಕೊಡ್ಬೇಕು, ಮತ್ತು ನಾವು ಹಿಂಗೆ ಕಲ್ಲಂಗಡಿ ಬೆಳೆಯಕತ್ತೇವ್ರಿ ಅಂತಂದಾಗ ಯಾವ್ದು ಹಾಕತ್ತೀರಿ ಅಂತ ಸರ್ ಕೇಳಿ. ಇಲ್ರಿ ಮತ್ತೆ ಹಿಂಗೆ ಹಳದಿ ಹಾಕ್ಬೇಕಂತ ಮಾಡೇವ್ರಿ, ಬೀಜ ಸರ್ಚ್ ನಡೆದತಿ ಅನ್ನ. ಇಲ್ಲ, ನಮ್ಮ ಗೆಳೆಯರೊಬ್ಬರು ಬೀಜ ಕೊಡ್ತಾರೋ, ಬೇಕಾದ್ರೆ ನೀವು ಕಲರ್ ಕಲ್ಲಂಗಡಿ ಬೆಳೀತಾರೆ ಹೇಳ್ರಿ, ಅವ್ರ ಕಡೆ ತರಿಸ್ಕೊಡ್ತಾರೆ ಅಂದ್ರೆ ಸರ್. ಆಯ್ತು ಸರ್, ಚಲೋ ಆಕತ್ರಿ, ಮತ್ತೆ ನೀವು ಖುಷಿ ನೀವು ಭಾಳ ತರಿಸ್ಕೊಟ್ರಿ ಅಂತ ಮಾತಾಡಿದಾಗ ಅವ್ರು ಮಾತಾಡಿ ನನಗೆ ಅವ್ರು ಅಂದ ಪ್ರಕಾರ ನನಗೆ ಹಳದಿ ಕಲ್ಲಂಗಡಿ ಬೀಜ ತರಿಸ್ಕೊಟ್ರಿ. ತರಿಸ್ಕೊಟ್ರು, ಅದು ತರಿಸಿಕೊಟ್ಟದ ಬೀಜ ನಾನು ಹೋಗಿ ನರ್ಸರಿಗೆ ಹೋಗಿ ಅಗಿ ಮಾಡಿಸಿ ಆ ನಂತರ ಅದನ್ನ ಪ್ಲಾಂಟೇಶನ್ ಮಾಡಿದ್ವಿ. ಎಕರೆ ಒಳಗೆ ಬೆಳೆದನೆಂದ್ರೆ ಅರ್ಧ ಎಕರೆ ಒಳಗೆ ಬರ್ದವ್ರಿ, ಅಂದ್ರೆ ಒಂದ್ ಎಕರೆ ಒಟ್ಟು ವಾಟರ್ ಮಿಲನ್ ರೀ, ಇನ್ನರ್ಧ ಎಕರೆ ಕೆಂಪು, ಇನ್ನರ್ಧ ಎಕರೆ ಹಳದಿ. ಅಂದ್ರೆ ಒಂದ್ ಎಕರೆ ಕಲ್ಲಂಗಡಿ ಹಾಕಿರಿ ಟೋಟಲ್, ಅದ್ರಾಗ ಅರ್ಧ ಎಕರೆ ಕಲ್ಲಂಗಡಿ ಬೆಳೆಯನ್ನ ಬೆಳಿಬೇಕಾದ್ರೆ ಮರಳು ಮಿಶ್ರಿತ ಭೂಮಿ ಇದ್ರೆ ಬಹಳ ಚಲೋ ಅಂತಾರ. ಚಲೋ, ಹೌದು. ಮತ್ತ ನಿಮ್ಮ ಭೂಮಿ ಆತರ ಐತಾ? ಇಲ್ರಿ, ನಮ್ದು ಸ್ವಲ್ಪ ನಮ್ದು ಇದಂತಾರ್ರಿ ಏನ್ರು ಕಪ್ಪು ಮಣ್ಣು, ಎರಿ ಮಣ್ಣ್ರಿ, ಸ್ವಲ್ಪ ಬಿರುಸು ಮಣ್ಣು, ಅಂದ್ರೆ ತಾಕತ್ ಬಹಳ, ಅಂದ್ರೆ ಹೆಚ್ಚು ಫಲವತ್ತತೆ ಇರುವಂತ ಮಣ್ಣ್ರಿ ನಮ್ದ. ಆದ್ರೆ ಬೆಳಿಲಿಕ್ಕೆ ಏನ ಅಂದ್ರೆ ಸೂಕ್ತ ಅಲ್ರಿ, ಅಂದ್ರೆ ಇಲ್ಲಿ ಬೆಳೆಯುವಂತ ಕ್ರಾಪ್ ಅಲ್ಲ, ಆದ್ರೂ ಬೆಳೆದ್ ನೋಡುನು ಅಂತ ನಾವು ಟ್ರಯಲ್ ಮಾಡಿದಾಗ ಗೊತ್ತ ಬರ್ತತ್ ಅಂತ ಹೇಳ್ರಿ. ಅಲ್ಲ, ಬರ್ತೈತಿ. ಆದ್ರೆ ಬೆಳೆ ಎಷ್ಟು ಬರ್ಬೇಕು ಅಷ್ಟು ಆ ಪ್ರಮಾಣದಲ್ಲಿ ಬರ್ತಾ ಬರ್ತೈತ್ರಿ, ಏನ್ ತೊಂದ್ರೆ ಇಲ್ಲ. ನಾವು ಅನ್ಕೊಂಡಂಗೆ ನಾವು ಹೆಂಗ್ ಕೆಲಸ ಮಾಡ್ತಂಗ್ ಬರ್ತೈತ್ರಿ. ಮತ್ತೀಗ ಅದ ನೀವ್ ಹೇಳಿದಂಗ ಸರ್, ಈಗೇನ್ ನಾವು ಬೆಳೆಗೆ ಸೂಕ್ತ ಇರುವಂತ ಮಣ್ಣಲ್ಲಿ ಹೋದ್ರು ನಾವು ಒಂದಷ್ಟು ಇಷ್ಟು ಖರ್ಚು ಮಾಡಿದಾಗ ಬರುವಂತ ಸ್ಥಿತಿ. ಉದಾಹರಣೆಗೆ ಬೇರೆ ಬೇರೆ ಕಡೆ ಕಲ್ಲಂಗಡಿ ಬೆಳೆಯುವಂತ ಕೆಂಪು ಭೂಮಿ ಇರುವಂತ ರೈತರು ನಾನು ಕೇಳಿದೆ ರೀ, ಮತ್ತೆ ಇಷ್ಟು ಖರ್ಚು ಇರುದ್ರಿ, ಮಲ್ಚಿಂಗ್ ಪೇಪರ್, ಡ್ರಿಪ್ ಇರುದ, ಅಗಿಗೆ ಒಂದಷ್ಟು ರೊಕ್ಕ ಇರುದ, ಆ ನಂತರ ಸ್ಪ್ರೇ ಆತು, ಅದ್ರ ಫರ್ಟಿಲೈಸರ್ ಆತು, ಇಷ್ಟು ಮೇಂಟೈನ್ ಮಾಡಿದಾಗನ ಅದ ಇಷ್ಟು ಇಳುವರಿ ಬರ್ತದೆ. ಮತ್ತೆ ಈ ಕಲ್ಲಂಗಡಿಗೆಲ್ಲ ಯಾವ ಗೊಬ್ಬರ ಹಾಕ್ತಿರಿ? ಸಾಮಾನ್ಯ ಒಂದೇ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ, ಆಮೇಲೆ ರಾಸಾಯನಿಕ ಗೊಬ್ಬರ ಅದಕ್ಕೆ ಏನು ಕಡಿಮೆ ಆಗಿದೆ, ಪೊಟ್ಯಾಶ್ ಕಡಿಮೆ ಅದು, ಫಸ್ಫರಸ್ ಕಡಿಮೆ ಆಗಿತ್ತು, ನೈಟ್ರೋಜನ್ ಕಡಿಮೆ, ಇದನ್ನ ನೋಡ್ಕೊಂಡು ಹಾಕೊಂಡು ಹೋಗ್ತಾರೆ. ಅದು ಯಾವ್ಯಾವ ಕಡಿಮೆ ಅನಿಸುತ್ತೆ ನೋಡ್ಕೊಂಡು ಹೋಗ್ತಾರೆ. ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನಾರು ಭೇಟಿ ಕೊಟ್ಟು ಅವ್ರನ್ನ ಮಾಹಿತಿ ಕೇಳ್ತೀರ? ಕೇಳ್ತಾರೆ, ಆಗ ಸಂಪರ್ಕ ಅದಾರ ಸರ್, ಒಂದಷ್ಟು ಸರ್ಗಳು ನಮ್ಗೆ ಪರಿಚಯದಂತ ಎಕ್ಸ್ಪೀರಿಯನ್ಸ್ ಇರುವಂತ ಅನುಭವ ಇರುವಂತಾರೆ ಸರ್ಗಳು ಅದಾರ್ರಿ. ಹಂಗೇನಾರ ಇಮಿಡಿಯೇಟ್ಲಿ ಏನಾರು ಇಲ್ಲ ಸರ್ ಹಿಂಗೆ ಈ ರೀತಿ ಆಗತ್ತೆ ನಮ್ ಗಿಡ ಅಂತಂದಾಗ ಅವ್ರ ಅದಕ್ಕೆಲ್ಲ ಇದಕ್ಕೆ ಈ ರೀತಿ ಕ್ಯಾಲ್ಸಿಯಂ ಕಡಿಮೆ ಆಗೈತಿ ಅದನ್ನ ಕೊಡು, ಇನ್ ಬೋರಾನ್ ಕಡಿಮೆ ಆಗೈತಿ, ಈ ರೀತಿ ನಾವು ಸಲಹೆ ತಗೊಂಡು ಮುಂದಿನ ಕೆಲಸ ಮಾಡ್ತೇವೆ. ಈಗ ಅರ್ಧ ಎಕರೆಯಲ್ಲಿ ತಾವು ಹಳದಿ ಕಲ್ಲಂಗಡಿಯನ್ನ ಬೆಳೆದಂತೀರಿ, ಎಷ್ಟು ಕ್ವಿಂಟಲ್ ಬಂದತ್ರಿ ಅದು? ಸಾಮಾನ್ಯ ಈಗ ಸದ್ಯದ ಮಟ್ಟಿಗೆ ನಮಗೆ ಅದ ಅಂದಾಜು ಎವರೇಜ್ ನಾನು ಹೋದ ವರ್ಷ ಮಾಡಿದ್ ನೋಡಿದ ಪ್ರಕಾರ ಪರ್ 4 kg ಒಂದ್ ಗಿಡಕ್ಕೆ ಬರ್ತದೆ ಐದ್ ಸರಿಗೆ ಅದ. ಅಂದ್ರೆ 4 kg ಒಂದ್ ಕಾಯಿ ಅಂದ್ರೆ 2 kg ಬರುತ್ತೆ ಒಂದ್ ಬೆಳಿಗ್ರಿ, ಹಂಗ ನಂದು 3,000 ಗಿಡ ಅದ ರೀ ಅದ. ಅಂದ್ರೆ ನಮಗೆ ಸಾಮಾನ್ಯ ಅಂದ್ರೆ ಎವರೇಜ್ 3 kg ಹಿಡಿದ್ರು ರೀ, ಒಂದ್ 12,000 kg, 12,000 kg ಇಷ್ಟು ಬರ್ಬೋದ್ರಿ ಮಿನಿಮಮ್. ಅಂದ್ರೆ ಮಾರುಕಟ್ಟೆ ಹೆಂಗದ್ರಿ ಇದ್ರದ ಹಳದಿ ಕಲ್ಲಂಗಡಿ? ಬಹಳ ಚಲೋ ಮಾರ್ಕೆಟ್ ಐದ್ರಿ. ನಾನು ಇದ್ರಾಗೆಲ್ಲ ನೋಡಿದಾಗ ರೀ, ಬೆಂಗಳೂರದು ಈ ವೆಂಡರ್ಸ್ ಮತ್ತೆ ಮಾಲ್ ಗಿಲ್ಲೆಲ್ಲ ಪಂಚತಾರ ಹೋಟೆಲ್ ರೇಟ್ ಏನು ಆನ್ಲೈನ್ ಆಗಿ ನೋಡಿದಾಗ ಅದ್ರ 100 rupees, 120 rupees ಪರ್ ಕೆಜಿ, 80 rupees kg ಹಿಂಗೆ ಇದ್ರಿ. ಹಂಗೆ ನಾವು ಲೆಕ್ಕ ಹಾಕಿದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ರೀ, ಅಂದ್ರೆ ಹೊರದೇಶಕ್ಕೆ ಇದನ್ನ ಹೆಚ್ಚು ಯೂಸ್ ಮಾಡ್ತಾರ್ರಿ. ಮತ್ತು ಪಂಚತಾರ ಹೋಟೆಲ್ನಾಗ, 5-star ಹೋಟೆಲ್ ನಾವು ಅಂತೇವಲ್ರಿ, ಮಾಲ್ಗೊಳಗ ಹೆಚ್ಚು ಯೂಸ್ ಮಾಡ್ತಾರ್ರಿ. ಮತ್ತೆ ಕಾಸ್ಟ್ಲಿನೇ ತಗೋತಾರ್ರಿ, ಆದ್ರೆ ಅವರೆಲ್ಲ ರೈತರ ಕಡೆ ಕಡಿಮೆ ತಗೋತಾರ್ರಿ, ಆದ್ರೆ ಅಲ್ಲಿರುವಂತ ರೇಟ್ ಜಾಸ್ತಿ ಇರತ್ರಿ, 1-2-3 bulk ಇರತ್ ರೇಟ್ ಇರ್ತದೆ. ಹಂಗ ವಿಚಾರ ಮಾಡಿ ನಾವು ಈ ಸಲ ನಾವು ದಲ್ಲಾಳಿಗಳಿಗೆ ಕೊಡಕ್ ಹೋಗ್ಲೇ ಇಲ್ರಿ, ಯಾರಿಗೂ ಕೊಡಕ್ ಇದು ಮಾಡ್ಲಿಲ್ರಿ. ಮತ್ತೆ ನಾವು ಈ ಜಿಲ್ಲೆಯೊಳಗೆ ನಾವ ಹಳದಿ ಬೀಳೋದು ಅಂತೇಳಿ ಪ್ರಚಾರ ಆದಾಗ ನಾವ ಇದನ್ನ ಮಾರ್ಕೆಟ್ ಮಾಡಬಾರ್ದು ಯಾಕಂತ ವಿಚಾರ ಮಾಡಿ ಮಾರ್ಕೆಟ್ ಶುರು ಮಾಡಿವ್ರಿ, ಫಾರ್ಮ್ ಒಳಗೆ ಇಟ್ಕೊಂಡು ಬಂದವ್ರಿಗೆ. ಅಂದ್ರೆ ಸ್ವಂತ ಮಾರಾಟ ಮಾಡಾಕತ್ತೀರಿ, ಈ ಮಾರಾಟ ಮಾಡುವಾಗ ತಮ್ಗೆ ಅನುಭವ ಏನ್ ಅನಿಸ್ತದ? ಜನ ಇದಕ್ಕೆ ಸ್ಪಂದಿಸ್ತಾರ? ಸ್ಪಂದನೆ ಮಾಡತ್ತಾರ. ಏನಾಗೈತೆ ಅಂದ್ರೆ ಜನರಿಗೆ ಮೊದಲನೇದಾಗಿ ಹಿಂದಿನ ವಾರ ಒಂದು ವಿಷಯ ಆತ್ರಿ, ಕಲ್ಲಂಗಡಿ ಯಾರು ಕಲರ್ ಹಾಕಿದ್ರು, ಕಲರ್ ಹಾಕಿ ಅದಕ್ಕೆ ಇಂಜೆಕ್ಷನ್ ಮಾಡ್ಲಿಕ್ಕತ್ತಾರು ಅಂತ ಸುದ್ದಿಯಾಗಿ ಸುಮಾರು ಪಾಪ ರೈತರಿ ಕಲ್ಲಂಗಡಿ ಹಣ್ಣು ಮಾರ್ಕೆಟ್ ಬಿದ್ದ್ಬಿಡ್ತ್ರಿ. ಅಂದ್ರೆ ಎಲ್ಲರಿಗೆ ಅದು ನೆಗೆಟಿವ್ ಹೋಗ್ಬಿಡ್ತ್ರಿ, ಅದು ಯಾವ್ಯಾವ ತರ ಸುಳ್ರಿ, ಫೇಕ್ ರೀ, ಅದು ಸುಳ್ಳು ಸುದ್ದಿ ಮಾಡಿ ಯಾರೋ ಇದನ್ನ ಮಾಡಿಬಿಟ್ರಿ. ಅದನ್ನ ಮಾಡ್ಲಿಕ್ಕೆ ಬರೋದೇ ಇಲ್ರಿ, ಹಂಗ ಎಲ್ಲ ರೈತರು ಒಂದ್ ಗಿಡ ನೋಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಹೋಗಿ, ಮತ್ತೆ ಇಂಜೆಕ್ಷನ್ ಮಾಡಿರೋದು ಆಗುದಿಲ್ರಿ, ಹಾಗೂ ನ್ಯಾಚುರಲ್ ಕಾಯಿ ಮಾಡಕ್ ಬರೋದಿಲ್ರಿ, ಅದು ಸುದ್ದಿ ಆಗಿತ್ರಿ. ಹಿಂಗಾಗಿ ಸುಮಾರು ರೈತರ ಮಾರ್ಕೆಟ್ ಒಳಗೂ ತೊಂದರೆ ಆತ್ರಿ. ಪಾಪ ಶಿವರಾತ್ರಿ ಹೊತ್ತಿಗೆ ಆತಲ್ರಿ, ಅದು ಶಿವರಾತ್ರಿ ಮುಂದ್ ಮಾರ್ಕೆಟ್ ರೀ, ಶಿವರಾತ್ರಿಗೆ ನಾವು ಹಣ್ಣು ಹೆಚ್ಚು ತಿನ್ನುವಂತ ಸಮಯ ರೀ, ತೊಂದರೆ ಆತ್ರಿ. ಆದ್ರೆ ಈಗಿಲ್ಲ, ಮತ್ತ ಅದ್ರದ ಪರಿಣಾಮ ಇದಾತ್ರಿ. ಮತ್ತೆಲ್ಲರೂ ಈಗ ಹಳದಿ ಬಗ್ಗೆ ಒಳ್ಳೆ ಅಭಿಪ್ರಾಯ ರೀ, ಕಡಿಕ್ ಅದನ್ನ ಹಳದಿ ಕಲ್ಲಂಗಡಿ ಹೆಂಗೈತಪ್ಪ ಇದು ನೋಡ್ಲಿಕ್ಕೆ, ಮತ್ತೆ ಜಿಲ್ಲಾಧಿಕಾರಿ ಒಳ್ಳೆ ರುಚಿ ಅನಿಸ್ತ್ರಿ. ಅವ್ರು ಹೇಳ್ದಂಗೆ ಎಲ್ಲರೂ ಇದನ್ನ ಏನಾದ್ರು ನೋಡ್ಬೇಕು, ಇದನ್ನ ತಿನ್ಬೇಕು. ನಾನು ಕಲಂಗಡಿ ಹಣ್ಣರ ಹೆಂಗಿರತ್ತೆ ಒಂದ್ ಕಾಯಿ ಮನೆಯ ತೋರಿಸ್ಬೇಕು ಹಣ್ಣು ಲೆಕ್ಕಕ್ಕೆ ಎಲ್ಲರೂ ರೀ. ಮೈಲಾರ ಗುಡ್ಡಪ್ಪ ಅವರೇ, ಈಗ ನೀವು ಕೊಟ್ಟಂತ ಕಲಂಗಡಿ ನಾವು ತಿಂದ್ವಿ, ಬಹಳ ರುಚಿಯಾಗೈತಿ ಅದು ನಿಜವಾಗ್ಲು. ಹಳದಿ ಕಲ್ಲಂಗಡಿ ಹಣ್ಣು ನಮಗೂ ವಿಶೇಷತೆ ಅನಿಸ್ತು ಮೊದಲು ನೋಡಿದಾಗ. ಏನಪ್ಪ ಇದು ಕಲರ್ ಹಾಕ್ಯಾರೋ ಏನೋ ಹಿಂಗೊಂದು ನಮಗೆ ಮನಸ್ಸಲ್ಲಿ ಬಂದಿದ್ದು ನಿಜ. ಆದರೆ ನೀವು ಹೇಳಿದಾಗ ಅದಕ್ಕೆ ನಾವೂ ತಿಂದು ನೋಡಿದರೆ ಕೆಂಪು ಕಲ್ಲಂಗಡಿ ಇದು ರುಚಿ ಅದ, ತುಂಬ ಟೇಸ್ಟಿ ಇದೆ, ಒಳ್ಳೆಯದು. ಆದರೆ ಈ ಕಲ್ಲಂಗಡಿಯನ್ನು ಬೆಳೆದಂಥ ತಾವು ಮುಂದಿನ ದಿನಗಳಲ್ಲಿ ಯಾಕೆ ಹೆಚ್ಚು ಬೆಳಿಬಾರ್ದು? ಬೆಳಿತೀವಿ ಸರ್, ಖಂಡಿತ. ಈಗ ನಾವು ಇದೊಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರಿ, ಇಡೀ ಜಿಲ್ಲೆ ತುಂಬ ನಮ್ಗೆ ಎಲ್ಲರೂ ಈಗ ನಮ್ಗೆ ಇನ್ನೊಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಗೆ. ನಾವು ಹೊಸದು ಬೆಳೆದಾಗ ನಾವು ಏನಾದರೂ ಇನ್ನೂ ಮಾಡಬೇಕು ಅಂತ ಒಳ್ಳೆ ಸಹಕಾರ ಸಿಕ್ಕತ್ರಿ, ಈಗ ಎಲ್ಲರೂ ಸಪೋರ್ಟ್ ಮಾಡ್ಯಾರ್ರಿ. ಇದೇ ರೀತಿ ನಮಗೆ ಏನಿದ್ರೆ ಹೊಸದು ಇನ್ನೂ ಹೊಸದು ಇದ್ರೊಳಗೆ ನಾವು ಕೇಳಿದ ಪ್ರಕಾರ ನಾವು ಇನ್ನು ಆರೆಂಜ್ ಒಳಗೆ ಬಂದತಿ ಅಂತೇಳಿ ಕೇಳಿದ್ರಿ ಸುದ್ದಿ. ಮತ್ತೆ ಆ ರೀತಿ ಅದನ್ನ ಒಂದ್ಸಲ ಪ್ರಯೋಗ ಮಾಡಿ ಈ ರೀತಿ ಹಳದಿ ಆರೆಂಜ್ ಕೆಂಪು ಕಾಂಬಿನೇಷನ್ ಒಳಗೆ ಬೆಳೆಯಕ್ಕೆ ಪ್ರಯತ್ನ ಮಾಡ್ತೇವ್ರಿ. ಬಣ್ಣ ಬಣ್ಣದ ಕಲ್ಲಂಗಡಿ ಐತಿ ಐತಿ. ಈ ಮಾರುಕಟ್ಟೆಯಲ್ಲಿ ನೀವು ಹೋದಾಗ ಹಳದಿ ಬಣ್ಣ ನೋಡ್ತಾರ ಕೆಲವರು ಇಮಿಡಿಯೇಟ್ ಆಗಿ, ತಕ್ಷಣಕ್ಕೆ ಜನ ಪ್ರತಿಕ್ರಿಯೆ ಮಾಡೋದು ಯಾವ ತರ ಇರುತ್ತೆ? ಖುಷಿ ಆಗ್ತಾರೆ, ಯಾರು ನೋಡಿದ್ರೆ ಇದು ಈ ರೀತಿ ಕಲರ್ ಐತಿ ಅಂತ ನಂಬುದಿಲ್ರಿ ಫಸ್ಟ್. ಅಂದ್ರೆ ಈ ರೀತಿ ಕಲಂಗಡಿ ಅದಾವ ಅಂತ ಅಂತಾರ್ರಿ. ಆನಂತರ ಈ ಇದೆಲ್ಲ ಪರಿಚಯದ ಗೊತ್ತೆ ಐತೆ ಅಂತ ಪರಿಚಯ ಆದ್ಮೇಲೆ ಬಹಳ ಮಂದಿ ತಗೊಂಡು ಹೋಗ್ತಾರೆ, ತಗೊಂಡು ಹೋಗ್ತಾರೆ. ಏನ ಆಶ್ಚರ್ಯ ಈಗ ಅಂದ್ರೆ ಎಲ್ಲರಿಗೂ ಮಾಮೂಲಾಗಿ ನ್ಯೂಸ್ನಾಗ ಎಷ್ಟು ಕೆಜಿ ಬರುತ್ತೆ ಇದು ಒಂದು ಕಲ್ಲಂಗಡಿ? ಸಾಮಾನ್ಯವಾಗಿ ನಮ್ಮ ಹೊಲದೊಳಗೆ ಬೆಳೆದಂತ ಕಲ್ಲಂಗಡಿ ಸಾಮಾನ್ಯ ಸರಾಸರಿ 3.5 ಕೆಜಿ 4 ಕೆಜಿ ಇದಾರೆ. 2 ಕೆಜಿ ಕಾಯಿ ಅದರಿ, 5 ಕೆಜಿ ಕಾಯಿ ಅದರಿ, 4 ಕೆಜಿ ಕಾಯಿ ಅದ, 3 ಕೆಜಿ ಅಂದ್ರೆ ಸರಾಸರಿ 3-4 ಕೆಜಿ. ಅಂದ್ರೆ ನೀರಿನ ಪ್ರಮಾಣ ಅಥವಾ ನಾವು ಸರಿಯಾದ ಗೊಬ್ಬರಗಳನ್ನ ಕೊಟ್ಟಾಗ ಇನ್ನೂ ಜಾಸ್ತಿ ಬರಬಹುದು. ಬರಬಹುದು ಕೆಜಿ ಬರಬಹುದು ಬರಬಹುದು. 6 ಕೆಜಿ ಮಟ್ಟನು ಅದರಿ ನಮ್ಮ ಹೊಲದೊಳಗ. ಪರ್ಸೆಂಟೇಜ್ ಕಡಿಮೆ ಅದ ಅಂದ್ರೆ 5 ಕೆಜಿ ಕಾಯಿ 4 ಕೆಜಿ ಕಾಯಿ ಬಹಳ ರೀ, ಹೆಚ್ಚು ಪ್ರಮಾಣ ಇರುವಂತ 5 ಕೆಜಿ ಕಾಯಿ 4 ಕೆಜಿ ಕಾಯಿ ರೀ, ಅಷ್ಟು ಕಾಯಿ ಸಿಗ್ತಾರೆ ಹೊಲದೊಳಗ. ಈ ಮತ್ತೆ ಈ ಕೆಂಪು ಕಲಂಗಡಿ ಬೆಳಿತಿರಲ್ಲ, ಅದು ಎಷ್ಟು ಕೆಜಿ ಬರ್ತದೆ? ಈಗ ನಮ್ಮೊಳಗೆ ಕೆಂಪು ಕಲರ್ 9 ಕೆಜಿ ಬಂದತ್ರಿ ಈ ಸಲ, 9 ಕೆಜಿ 8 ಕೆಜಿ ಕಲಂಗಡಿನು ಬಂದತ್ರಿ. ಹಳದಿ ಕಲಂಗಡಿ ಅದಲ್ಲ, ಇದನ್ನ ತಾವು ಕೆಜಿಗೆ ಎಷ್ಟು ಹಂಗ ಮಾಡಾಕತ್ತೀರಿ? ನಾವು 40 ರೂಪಾಯಿ ಕೆಜಿ ನಾವು ಫಿಕ್ಸ್ ಮಾಡೇವ್ರಿ. ಈಗ ಅಂದ್ರೆ ನಾವೊಂದ್ಸಲ ಸೇರಿ ನಮ್ಮ ಇಲಾಖೆದವರು ನಮ್ಮ ಮೊನ್ನೆ ಬಂದಾಗ ಅಲ್ಲಿ ಹೋದಾಗ ನಾವು ನೋಡಿದ್ರಿ, ನಾವು ಸಿಟಿಯೊಳಗೆ ನೋಡಿದಾಗ ಹೊರಗಡೆ 60 ರೂಪಾಯಿ ಕೆಜಿ ಅದ, ಮತ್ತೆ ಇಲ್ಲಿ ನೋಡಿದ್ರೆ ದಲ್ಲಾಳಿಗಳು ಕೇಳಿದ್ರೆ ಇದನ್ನ 20 ರೂಪಾಯಿ ಕೇಳ್ತಾರೆ ಹೋಲ್ಸೇಲ್ನಾಗ ತಗೊಂಡ್ರೆ. ಮತ್ತೆ ಇದನ್ನ ಯಾಕೆ ಅವ್ರಿಗೆ ಕೊಡೋದು? ಒಂದು ಜನರಿಗೂ ತಿನ್ನಾಕು ಅನುಕೂಲ ಆಗಿರ್ಬೇಕು, ನಮಗೂ ಫಾಯ್ದೆ ಆಗಿರ್ಬೇಕು ಅಂತ 40 ರೂಪಾಯಿ ಫಿಕ್ಸ್ ಮಾಡ್ಬೇಕು. ಈ 40 ರೂಪಾಯಿ ಯೋಗ್ಯ ಐತಿ, ಇದನ್ನ ಇಷ್ಟು ಮಾಡಿದಾಗ ನಮ್ದು ಒಂದು ತೃಪ್ತಿ ಆಗ್ತೈತಿ, ಯೋಗ್ಯ ಆಗತ್ರಿ. ಆಮೇಲೆ ಜನರಿಗೂ ಕಡಿಮೆ ರೇಟ್ನಾಗ ಹಳದಿ ಕಲ್ಲಂಗಡಿ ಸಿಗತ್ತೆ ಅನ್ನೋ ವಿಚಾರ ಇಟ್ಕೊಂಡು 40 ರೂಪಾಯಿ ಫಿಕ್ಸ್ ಮಾಡಿ 40 ರೂಪಾಯಿ ಕೆಜಿ ಹಿಂಗೆ ಕೊಡ್ಲಿಕ್ಕತ್ತೀರಿ. ಮೈಲಾರಪ್ಪ ಗುಡ್ಡಪ್ಪನವರೇ, ತಾವು ನಮ್ಮ ರೈತ ಬಾಂಧವರಿಗೆ ಏನನ್ನ ಹೇಳಿಕ್ ಇಷ್ಟಪಡ್ತೀರಿ? ಕೊನೆಯದಾಗಿ ರೈತರಿಗೆ ಎಲ್ಲರೂ ಈಗ ವಿದ್ಯಾವಂತ ರೈತರು ಅದಾರ್ರಿ, ಎಲ್ಲರೂ ಗೊತ್ತಿರುವಂತ ವಿಷಯ ಸಾಕಷ್ಟು ಸರ್ಕಾರದ ಸೌಲಭ್ಯ ಅದಾವು. ಹೊಸ ಹೊಸ ತಂತ್ರಜ್ಞಾನಕ್ಕೆ ಬಳಸ್ಕೊಂಡು ಹೊಸ ಹೊಸ ಹೈಟೆಕ್ ಬೆಳೆಯನ್ನು ಬೆಳೆಯುವಂಥ ಸಾಕಷ್ಟು ಯೋಜನೆಗಳು ನಮ್ಮ ಸರ್ಕಾರದ ಕಡೆಯಿಂದ ಅದಾವು. ಎಲ್ಲರೂ ಅದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ಒಳ್ಳೆ ರೀತಿಯ ಹೈಟೆಕ್ ಫಾರ್ಮಿಂಗ್ ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರುವಂಥ ವೆಜಿಟೇಬಲ್ಸು, ಅಂದ್ರೆ ನಾವು ಹಳದಿ ಕಲಂಗಡಿ ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಕಾಂಟ್ಯಾಕ್ಟ್ ಫಾರ್ಮಿಂಗ್ ಮಾಡ್ಲಿಕ್ಕತ್ತಾರೆ ಕಂಪ್ನಿಯವರು, ಬೇರೆ ಬೇರೆ ಬೆಂಗಳೂರಿನ ಕಂಪ್ನಿಯವರು, ಬೇರೆ ಬೇರೆ ವಿದೇಶದವರು ಇದನ್ನ ನಮ್ಮ ಕಡೆಯಿಂದ ಇದನ್ನ ಬೆಳೆದುಕೊಡಂತ ರಿಕ್ವೈರ್ಮೆಂಟ್ ಐತ್ರಿ. ಆ ರೀತಿ ರೈತರು ಆ ಇದ್ರೊಳಗೆ ವಿಚಾರ ಮಾಡಿ ಹೊಸ ಹೊಸ ಬೆಳೆಗಳು ಬೆಳೆಯೋದ್ರಿಂದ ಈ ರೀತಿ ಒಳ್ಳೆ ಒಳ್ಳೆ ಆದಾಯನ್ನ ಗಳಿಸ್ರಿ, ಈ ರೀತಿ ಹೊಸ ಹೊಸದ್ ಮಾಡ್ರಿ ಅಂತ ರೈತರನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ ಮೊಬೈಲ್ ಸಂಖ್ಯೆ ನಮ್ಮ ರೈತ ಬಾಂಧವ? ನಮ್ಮ ಮೊಬೈಲ್ ನಂಬರ್ 97-38-30-35-94. ತಾವು ಸಮಗ್ರ ಬೇಸಾಯನ ಮಾಡ್ತಾ ಅನೇಕ ಬೆಳೆಗಳನ್ನ ಬೆಳೀತಾ ಲಾಭಗಳನ್ನ ಗಳಿಸ್ತಾ ಇದ್ದೀರಿ, ಬಹಳ ಸಂತೋಷ. ಅದರಲ್ಲಿಯೂ ಸಹ ವಿಶೇಷವಾಗಿ ತಾವು 1 ಎಕರೆಯಲ್ಲಿ ಏನು ಪ್ರಯೋಗ ಮಾಡಿದಿರಿ, ಈ ಹಳದಿ ಕಲ್ಲಂಗಡಿಯನ್ನ ಬೆಳೆದು ನೋಡೋಣ ಮುಂದಿನ ದಿನಗಳಲ್ಲಿ ಏನು ಆಗ್ಬೋದು ಅಂತಂದು. ಅದರಲ್ಲಿ ಈಗ ತಮಗ ಜನನೇ ಮೆಚ್ಚೆ ಹಳದಿ ಕಲ್ಲಂಗಡಿಯನ್ನ ವಿಶೇಷವಾಗಿ ಖರೀದಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಬಹಳ ಸಂತೋಷ. ಇನ್ನೂ ಹೆಚ್ಚು ಹೆಚ್ಚು ತಾವು ಈ 20 ಎಕರೆಯಲ್ಲೂ ಈ ಕಲ್ಲಂಗಡಿಯನ್ನ ಬೆಳೆದು ಸಾಕಷ್ಟು ಜನರಿಗೆ ಇದನ್ನ ಪೂರೈಸ್ರಿ, ಬೇರೆ ಬೇರೆ ಹೊರ ರಾಜ್ಯಕ್ಕೂ ಇದು ಸರಬರಾಜು ಆಗಲಿ ಅಂತಂದು ಹಾರೈಸ್ತಾ ತಾವು ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧಾರವಾಡ ಜಿಲ್ಲೆಯ ಕುರುಬಗಟ್ಟಿಯ ಪ್ರಗತಿಪರ ರೈತರಾದ ಮೈಲಾರ್ ಗುಡ್ಡಪ್ಪನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಮುಧೋಳ ತಾಲೂಕು ಮಹಾಲಿಂಗಪುರದ ಚನ್ನಪ್ಪ ಚಂದ್ರಶೇಖರ್ ಲೋಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. ಮೊದಲಿಗೆ 7 ಮಾತ್ರ ತ್ರಿವೇದಿ ತಾಳ ಮಿಶ್ರ ಜಾತಿ. Thank you. ಕರಳೆ ಮೊದಲು ಕೇಳುತ್ತಿರುವಿರಿ. ಈಗ ಐದು ಮಾತ್ರ ಜಂತಾಳ ಖಂಡಜಾತಿ. ಇದುವರೆಗೆ ಮುಧೋಳ ತಾಲೂಕಿನ ಮಹಾಲಿಂಗ್ಪುರದ ಚನ್ನಪ್ಪ, ಚಂದ್ರಶೇಖರ್ ಲೋಣಿ ಹಾಗೂ ಸಂಗಡಿಗರಿಂದ ಕರಡಿ ಮೊದಲು ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿ ರಂಗದೊಳಗೆ ಮೊದಲಿಗೆ ಗ್ರಾಮಲಕ್ಷ್ಮಿ ಕೇಳ್ತೀರಿ. ನಂತರ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಮುತ್ತಗಿಯ ಸುಶೀಲಾ ಈರಪ್ಪ ಲಕ್ಕಪ್ಪನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳುತ್ತೀರಿ. ಇನ್ನು ಹೊತ್ತಾಗ್ಲಿಕ್ಕೆ ಬಂತು, ನಾಳಿನ ಕೃಷಿ ರಂಗದೊಳಗೆ ಮತ್ತೆ ಭೇಟಿಯಾಗೋಣಂತ ನಮಸ್ಕಾರ. Oh, my God.